ಮನಾಗುವತಿ ಜಂದೆ ಬಾತಾಗಿಲಾನೆ, ಮನಾಗುವತಿ ಜಂದೆ ಬಾತಾಗಿಲಾನೆ, ಮಜಾನಾ ತರಾಗೂಮ ಜಾನಾ ತರಾಗೂಮ ದೂಸ್ತಿ ದಿಲಾನೆ, ಮನಾಗುವತಿ ಜಂದೆ ಬಾತಾಗಿಲಾನೆ. ದವಾಯ ತೊಟಾಪೆ ಅಭೇ ದೇ ದಿಲಾಯಚ ಮನಾ ಮುಷ್ಕಿಲಾನೆ, ಅಭೇ ದೇ ದಿಲಾಯಚ ಮನಾ ಮುಷ್ಕಿಲಾನೆ, ಮಜಾನಾ ತರಾಗೂ ಮೂಸ್ತಿ ದಿಲಾನೆ, ಮನಾಗೂ ವತಿ ಜಂದೆ ಬಾತಾಗಿಲಾನೆ. ದುನಿಯಾಯ ದೂದೋರವಾ ಜಾನ ಜೂರೆ, ದಿಲಾ ತೋ ನದಿಯೆ ದಿಲಾ ಮೇ ನಜೂರೆ, ಓ ದುನಿಯಾಯ ದೂದೋರವಾ ಜಾನ ಜೂರೆ, ದಿಲಾ ತೋ ನದಿಯೆ ದಿಲಾ ಮೇ ನಜೂರೆ, ಗುನಾ ಬಸ್ ಹಮೇಶಿ ಕೇ ಜರ್ರೋ ತಿಲಾನೆ, ಗುನಾ ಬಸ್ ಹಮೇಶಿ ಕೇ ಜರ್ರೋ ತಿಲಾನೆ, ಮಜಾನಾ ತರಾಗೂ ಮೂಸ್ತಿ ದಿಲಾನೆ, ಮನಾಗೂ ವತಿ ಜಂದೆ ಬಾತಾಗಿಲಾನೆ. ಶಾಬ್ದ ಸಾರ ಕದಿ ಬಾರಿಕಾಯ ಚುಮು ಸಂಬಹಾರ, ವದಾರ ತೈ ನಿಷ್ಟ ಶಾಬ್ದ ಸಾರ ಕದಿ ಬಾರಿಕಾಯ ಚುಮು ಸಂಬಹಾರ, ದಿಗಾ ದೋಸ್ತು ದಿಲ್ ಬರ್ ವ್ಯಾ ತೈಯಾ ದಿಲಾನೆ, ದಿಗಾ ದೋಸ್ತು ದಿಲ್ ಬರ್ ವ್ಯಾ ತೈಯಾ ದಿಲಾನೆ, ಮಜಾನಾ ತರಾಗೂ ದಿಲಾನೆ, ಮನಾಗೂ ವತಿ ಜಂದೆ ಬಾತಾಗಿಲಾನೆ, ಮನಾಗೂ ವತಿ ಜಂದೆ ಬಾತಾಗಿಲಾನೆ, ಮನಾಗೂ ವತಿ ಜಂದೆ ಬಾತಾಗಿಲಾನೆ, ಮಜಾನಾ ತರಾಗೂ ಮಾನಾ ತರಾಗೂ ಮೂಸ್ತಿ ದಿಲಾನೆ, ಮನಾಗೂ ವತಿ ಜಂದೆ ಬಾತಾಗಿಲಾನೆ.